ಇದಕ್ಕಿಂತ ಮುಂಚೆ ಒಂದು ಕೆಲವೊಂದು ವಿಚಾರಗಳನ್ನು ಹಂಚ್ಕೊಳ್ಳೋಕೆ ಕೇಳಪಡ್ತೀನಿ ನಾನು. ಮೊದಲನೇದಾಗಿ ನಮ್ಮ ಭಾರತ ದೇಶದಲ್ಲಿ ಇದನ್ನು ಸರಿಸುಮಾರು 252,000 ಹೆಕ್ಟರ್ ಪ್ರದೇಶದಲ್ಲಿ ಈ ಒಂದು ಬೆಳೆಯನ್ನು ನಾವು ಬೆಳೀತಾ ಇದ್ದೀವಿ. ಸೊ ಈ ಒಂದು ಪ್ರದೇಶದಿಂದ ನಾವು 2,546,000 ಮೆಟ್ರಿಕ್ ಟನ್ನಷ್ಟು ಉತ್ಪಾದನೆಯನ್ನು ನಾವು ಮಾಡ್ತಿದ್ದೀವಿ. ಉತ್ಪಾದಕತೆ ಅಂತ ತಗೊಂಡಾಗ 10.8 ಮೆಟ್ರಿಕ್ ಟನ್ನಷ್ಟು ಉತ್ಪಾದಕತೆ ನಮ್ಮ ದೇಶದಲ್ಲಿ ಇದೆ. ಅದೇ ರೀತಿಗೆ ನಮ್ಮ ದೇಶದಲ್ಲೇ ಬೇರೆ ಬೇರೆ ರಾಜ್ಯಗಳಾದಂಥ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಪಂಜಾಬ್, ಕರ್ನಾಟಕ, ಬಿಹಾರ್, ಹೀಗೆ ಬಹಳಷ್ಟು ರಾಜ್ಯಗಳಲ್ಲಿ ಈ ಒಂದು ನಾವು ಬೆಳೆಯನ್ನು ಬೆಳೀತಿದ್ದೀವಿ. ಸೊ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಂತ ಬಂದಾಗ ಈ ಒಂದು ಇತ್ತೀಚಿನ ಒಂದು ಅಂಕಿಅಂಶಗಳನ್ನು ನೋಡಿದಾಗ ಸರಿಸುಮಾರು ಒಂದು 15,000 ಹೆಕ್ಟರ್ ಪ್ರದೇಶದಲ್ಲಿ ಈ ಒಂದು ಬೆಳೆಯನ್ನು ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಳೀತಾ ಇದ್ದೀವಿ. ಸೊ ಈ ಒಂದು 15,000 ಹೆಕ್ಟರ್ ಪ್ರದೇಶದಲ್ಲಿ ಶೇಕಡಾ 75% ಪ್ರಮಾಣವನ್ನು ನಾವು ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಬೆಳೀತಾ ಇದ್ದೀವಿ. ಈ ಒಂದು ಅಂದಾಜಿನ ಪ್ರಕಾರ ನಮ್ಗೆ ಗೊತ್ತಾಗುತ್ತೆ ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ಬಹುಮುಖ್ಯವಾದಂಥ ಮತ್ತು ಬಹಳ ಒಂದು ವಾಣಿಜ್ಯವಾದ ಬೆಳೆ ನಮ್ಮ ಜಿಲ್ಲೆಯದು ಅಂತ ನಾವು ಇಲ್ಲಿ ಹೇಳಬಹುದು. ತಮಗೆಲ್ಲ ಗೊತ್ತಿದ್ದಂಗೆ ಈ ಒಂದು ಬೆಳೆಯನ್ನು ನಾವು ಬೇರೆ ಬೇರೆ ಒಂದು ಮೂಲಕ ಉಪಯೋಗ ಮಾಡ್ತೀವಿ. ಪ್ರತಿದಿನದ ನಾವು ಚಟುವಟಿಕೆಗಳಲ್ಲಿ ಪ್ರತಿಯೊಂದು ಆಹಾರದಲ್ಲಿ ಇದನ್ನು ಬಳಸ್ತೀವಿ. ಸೊ ಮುಖ್ಯವಾಗಿ ಈ ಒಂದು ಹಣ್ಣಿನಲ್ಲಿ ಸಿ ಜೀವಸತ್ವ ಹೆಚ್ಚಿನ ಒಂದು ಅಧಿಕ ಪ್ರಮಾಣದಲ್ಲಿ ಈ ಒಂದು ಬೆಳೆ ಹಣ್ಣಿನ ಬೆಳೆಯಲ್ಲಿ ಇದೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಬೇಸಿಗೆ ಕಾಲದಲ್ಲಿ ಈ ತಂಪು ಪಾನೀಯಗಳನ್ನು ಮಾಡೋದ್ರಲ್ಲಿ ನಾವು ಇದನ್ನು ಯಥೇಚ್ಛವಾಗಿ ಇದನ್ನು ಬಳಸ್ತೀವಿ. ಅದರ ಜೊತೆಯಲ್ಲಿ ಉಪ್ಪಿನಕಾಯಿ ಹಾಕೋದ್ರಲ್ಲಿ ಅಥವಾ ಸಿಟ್ರಿಕ್ ಆಮ್ಲನ ತಯಾರು ಮಾಡೋದ್ರಲ್ಲಿ ಬಹಳಷ್ಟು ಒಂದು ಈ ಸೌಂದರ್ಯವರ್ಧಕಗಳು ಏನು ಬರ್ತಾವಲ್ಲ ಈ ಸೌಂದರ್ಯವರ್ಧಕಗಳಲ್ಲಿ ಬಹುಮುಖ್ಯವಾದಂಥ ಈ ಹಣ್ಣನ್ನು ನಾವು ಬಳಸ್ತಿದ್ದೀವಿ. ಅದೇ ರೀತಿಯಾಗಿ ಅನೇಕ ಒಂದು ಔಷಧಿ ತಯಾರಿಕೆಯಲ್ಲಿ ಮತ್ತು ಸಾಮಾನ್ಯವಾಗಿ ನಾವು ಪ್ರತಿದಿವಸ ಮಾಡ್ತಕ್ಕಂಥ ಅಡುಗೆಯಲ್ಲಿಯೂ ಕೂಡ ಇದನ್ನು ಹೆಚ್ಚು ನಾವು ಇದನ್ನು ಬಳಸ್ತೇವೆ. ಸಾಮಾನ್ಯವಾಗಿ ಇದನ್ನು ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಇದಕ್ಕೆ ಸಿಟ್ರಸ್ ಆರಂಟಿಫೋಲಿಯಾ ಅಂತ ನಾವು ವೈಜ್ಞಾನಿಕವಾಗಿ ಕರಿತೀವಿ. ಇದು ರುಟೇಸಿ ಎಂಬ ಒಂದು ಜಾತಿಗೆ ಸೇರಿದಂಥ ಒಂದು ಹಣ್ಣು ಅಂತ ಹೇಳ್ಬೋದು. ಸೊ ಇದರಲ್ಲಿ ಬಹಳಷ್ಟು ತಳಿಗಳು ಬರ್ತಾವೆ, ತಮಗೆಲ್ಲ ಗೊತ್ತಿದ್ದಂಗೆ, ಬಹಳ ಜನ ರೈತ ಬಾಂಧವರಿಗೆ ಗೊತ್ತಿದೆ. ಸೊ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಕಾಗಜಿಲಿಂಬೆ ಒಂದು ಬಹುಮುಖ್ಯವಾದಂಥ ತಳಿ. ಅದೇ ರೀತಿಯಾಗಿ ವಿಕ್ರಮ್ ಪ್ರಮಾಲಿನಿ ಅಂತ ಇದೆ, ಸಾಯಿ ಶರಬತಿ, ಪುಲೆ ಶರಬತಿ ಅಂತ ಇದೆ, ಬಾಲಾಜಿ ಅಂತ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಒಂದು ರಾಷ್ಟ್ರೀಯ ಒಂದು ಈ ಲಿಂಬೆ ಜಾತಿಯ ಹಣ್ಣುಗಳ ಒಂದು ಸಂಶೋಧನಾ ಸಂಸ್ಥೆ ಇದೆ ನಾಗ್ಪುರದಲ್ಲಿ. ಸೊ ಅವರು ಹೊಸ ಎರಡು ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ, ಅವು NRCC AL7 ಮತ್ತು NRCC AL8 ಅಂತ. ಸೊ ಈ ರೀತಿಯಾಗಿ ಬಹಳಷ್ಟು ತಳಿಗಳು ಈ ಒಂದು ಲಿಂಬೆ ಹಣ್ಣಿನಲ್ಲಿ ನಮಗೆ ಸಿಗ್ತಾವೆ. ಸೊ ಅದರಲ್ಲಿ ಬಹುಮುಖ್ಯವಾದಂಥ ಒಂದು ತಳಿ ಅಂದರೆ ಕಾಗಜಿ ಲಿಂಬೆ. ಸೊ ತಮಗೆಲ್ಲ ಗೊತ್ತಿದೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇದನ್ನು ಅಧಿಕ ಒಂದು ಪ್ರದೇಶದಲ್ಲಿ ಈ ಒಂದು ತಳಿಯನ್ನು ನಾವು ಬೆಳೀತಾ ಇದ್ದೀವಿ. ಸೊ ಈ ಒಂದು ತಳಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದರ ಕಾಗಜಿ ಲಿಂಬೆ ಅಂತ ನಾವೇನು ಕರಿತೀವಲ್ಲ ಅಂದ್ರೆ ಕಾಗಜ್, ಹಿಂದಿ ಒಂದು ವರ್ಡ್ನಿಂದ ಬಂದಂಥದ್ದು. ಕಾಗಜ್ ಅಂದ್ರೆ ಇದರ ಸಿಪ್ಪೆ ಬಹಳಷ್ಟು ತೆಳಗಿರುತ್ತದೆ. ಸೊ ರಸದ ಪ್ರಮಾಣ ಜಾಸ್ತಿ ಇರುತ್ತೆ, ಇದರಲ್ಲಿ ಜ್ಯೂಸ್ ಕಂಟೆಂಟ್ ಅದನ್ನ ಕರಿತೀವಲ್ಲ, ರಸದ ಪ್ರಮಾಣ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಮತ್ತೆ ಇದು ವಿಶಿಷ್ಟವಾದ ಒಂದು ಸುಹಾಸನೆ ಈ ಒಂದು ತಳಿಯಲ್ಲಿದೆ. ತಾವು ಕೇಳಿರ್ಬೋದು ಇತ್ತೀಚಿನ ದಿನಗಳಲ್ಲಿ ನಮಗೆ ಒಂದು ಭೌಗೋಳಿಕ ವಿಶೇಷತೆ ಇರತಕ್ಕಂಥ ಒಂದು ಸ್ಥಾನಮಾನ ಈ ಒಂದು ತಳಿಗೆ ಸಿಕ್ಕಿದೆ, GI ಟ್ಯಾಗ್ ಅಂತ ನಾವು ಕರಿತಿದ್ದೀವಿ. ಸೊ ಈ ಒಂದು ಸ್ಥಾನಮಾನ ನಮ್ಮ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಈ ಕಾಗಜಿ ಲಿಂಬೆಗೆ ಸಿಕ್ಕಿರೋದ್ರಿಂದ ಸೊ ಇನ್ನು ಮುಂದೆ ನಮ್ಗೆ ಯಾರೇ ರೈತರು ಬೆಳೆದ್ರು ಅದಕ್ಕೆ ಆದಂಥ ಒಂದು ವಿಶೇಷವಾದ ಬೆಲೆ ಸಿಗುತ್ತೆ. ಎಲ್ಲೇ ನೀವು ಮಾರಿದ್ರು GI ಟ್ಯಾಗ್ಡ್ ಹಣ್ಣು ಅಂತಂದಾಗ ಸೊ ಅದಕ್ಕೆ ಒಂದು ಹೆಚ್ಚಿನ ಒಂದು ಬೆಲೆ ನಿಮಗೆ ಇದರಿಂದ ಸಿಗ್ತದೆ. ಸೊ ಆದ್ದರಿಂದ ಇದೇ ರೀತಿಯಾಗಿ ನಾವು ಈ ಒಂದು ತಳಿನ ಬೇರೆ ಪ್ರದೇಶದಲ್ಲಿ ಬೆಳೆದಾಗ ಆ ಒಂದು ಸುವಾಸನೆ ಆಗಲಿ ಅಥವಾ ಆ ಅದರಲ್ಲಿರ್ತಕ್ಕಂಥ ಗುಣಗಳಾಗಿರ್ಬೋದು ಅಥವಾ ಒಂದು ರಸದ ಪ್ರಮಾಣ ಬೇರೆ ಕಡೆ ಬೆಳೆದಾಗ ಅದು ಬರೋದಿಲ್ಲ. ಆ ಒಂದು ಕಾರಣದಿಂದ ಇದನ್ನು GI ಟ್ಯಾಗ್ ಅಂತ ಮಾಡಿದ್ದಾರೆ. ಅಂದರೆ ಭೌಗೋಳಿಕವಾಗಿ ವಿಶೇಷತೆ ಇರತಕ್ಕಂಥ ಒಂದು ತಳಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಉತ್ಪಾದನೆ ತಾಂತ್ರಿಕತೆಗಳು ಬಂದರೆ ತಮಗೆಲ್ಲ ಗೊತ್ತಿರುತ್ತೆ, ಆದರೂ ಕೆಲವೊಂದು ವಿಚಾರಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಮೊದಲನೇದಾಗಿ ಮಣ್ಣು, ಇದಕ್ಕೆ ಯಾವ ರೀತಿಯ ಮಣ್ಣಲ್ಲಿ ಬೆಳೀಬಹುದು ಅಂತಂದಾಗ ಸೊ ಮುಖ್ಯವಾಗಿ ಚೆನ್ನಾಗಿ ಎಲ್ಲಿ ನೀರು ಬಸದು ಹೋಗುತ್ತಲ್ಲ ನೀರು ಬಸದು ಹೋಗುವಂಥ ಒಂದು ಆಳವಿರತಕ್ಕಂಥ ಒಂದು ಗೋಡು ಮಣ್ಣಲ್ಲಿ ಈ ಒಂದು ನಾವು ಬೆಳೆಯನ್ನು ಬೆಳಿಬೋದು. ಎಲ್ಲಿ ಜಾಸ್ತಿ ನೀರು ನಿಲ್ಲೋದಿಲ್ಲಲ್ಲ, ಜೌಗು ಹಿಡಿತಕ್ಕಂಥ ಒಂದು ಭೂಮಿಯಲ್ಲಿ ಸಾಮಾನ್ಯವಾಗಿ ಈ ಬೆಳೆ ಅಷ್ಟು ಸೂಕ್ತ ಆಗೋದಿಲ್ಲ. ಸಾಮಾನ್ಯವಾಗಿ ರಸಸಾರ ಪ್ರಮಾಣ ಅಂತ ಕರಿತಾನೋ ಅಂದರೆ ಮಣ್ಣಿನ PH, ಸೊ 6-7 ಇದ್ರೆ ಬಹಳಷ್ಟು ಚೆನ್ನಾಗಿ ಬರ್ತದೆ. ಸೊ ಅದೇ ರೀತಿಯಾಗಿ ಹವಾಗುಣ ಅಂತ ತಗೊಂಡಾಗ ಮುಖ್ಯವಾಗಿ ಇದು ಒಂದು ಸಮಶೀತೋಷ್ಣ ವಲಯದ ಹಣ್ಣು. ಸೊ ಇದಕ್ಕೆ ಜಾಸ್ತಿ ನಮಗೆ ತೇವಾಂಶ ಇರತಕ್ಕಂಥ ಒಂದು ಉಷ್ಣ ಹವಾಗುಣ ಬಹಳಷ್ಟು ಸೂಕ್ತ ಆಗುತ್ತೆ. ಸೊ ಅದೇ ರೀತಿಯಾಗಿ ಒಣಹವೆಯಲ್ಲಿ ಇದು ಬಹಳಷ್ಟು ಚಲೋ ಬರ್ತದೆ. ಆದ್ರಿಂದ ಈ ತರ ಒಂದು ನಮಗೆ ಹವಾಗುಣದಲ್ಲಿ ನಾವು ಇದನ್ನು ಬೆಳಿಬಹುದು. ಸೊ ಸಾಮಾನ್ಯವಾಗಿ ಇದು ನಾಟಿ ಕಾಲ ಅಂತ ಹೇಳಿದ್ರೆ ನಮಗೆ ಜೂನ್ ಜುಲೈ ತಿಂಗಳು. ಸೊ ಆ ಒಂದು ಸಮಯದಲ್ಲಿ ನಾವು ಈ ಸಸಿಗಳನ್ನು ತಗೊಂಡು ನಾಟಿ ಮಾಡಿದಾಗ ಸೊ ಯಾವುದೇ ಒಂದು ಸಸಿಗಳು ಸಾಯೋದಿಲ್ಲ. ಸೊ 100% ನಮಗೆ ಹಚ್ಚಿದಂಥ ಸಸಿಗಳು ಯೋಗ್ಯವಾಗಿ ನಮಗೆ ನಾಟಿಕೊಂಡು ಬರ್ತಾವೆ. ಸೊ ಆದ್ದರಿಂದ ಈ ಸಸಿಗಳನ್ನು ನಾವು ಮೊದಲನೇದಾಗಿ ನಾಟಿ ಮಾಡಬೇಕಂದ್ರೆ ಜೂನ್ ಜುಲೈ ತಿಂಗಳು ಬಹಳ ಸೂಕ್ತವಾದಂಥ ಕಾಲ ಅಂತ ಹೇಳ್ಬೋದು. ನಾವು ಮುಖ್ಯವಾಗಿ ಲಿಂಬೆಯಲ್ಲಿ ಬೇರೆ ಬೇರೆ ಒಂದು ಸಸಿಗಳು ಸಿಗ್ತಾವೆ ನಿಮಗೆ. ಒಂದು ಗೂಟಿ ಕಡ್ಡಿ ಸಿಗ್ತದೆ ಅಥವಾ ನಿಮಗೆ ಗ್ರಾಫ್ಟಿಂಗ್ ಮಾಡಿದ ಕಸಿ ಕಡ್ಡಿ ಸಿಗ್ತದೆ, ಬೀಜದಿಂದ ಸಿಗ್ತದೆ. ಸೊ ಮುಖ್ಯವಾಗಿ ನಮಗೆ ಬೀಜದಿಂದ ನಾವು ತಯಾರಿ ಮಾಡಿದಂಥ ಸಸಿಗಳನ್ನು ನಾಟಿ ಮಾಡಿದಾಗ ಅಂದರೆ ಬಹಳಷ್ಟು ವರ್ಷ 25-30 ವರ್ಷಗಳ ಕಾಲ ನಮಗೆ ಇದು ಫಲ ಕೊಡ್ತದೆ ಮತ್ತು ಗಿಡ ತುಂಬ ದೊಡ್ಡದಾಗಿ ಬೆಳೀತದೆ. ಸೊ ಆದ್ದರಿಂದ ಸಾಮಾನ್ಯವಾಗಿ ಈಗ ವಾಣಿಜ್ಯವಾಗಿ ಅದನ್ನು ಬೀಜದಿಂದ ಹಾಕಿದಂಥ ಸಸಿಗಳನ್ನು ನಾವು ಸಾಮಾನ್ಯವಾಗಿ ಬಳಸ್ತಿದ್ದೀವಿ. ಸೊ ಈ ಸಸಿಗಳನ್ನು ನೀವು ನಾಟಿ ಮಾಡಬೇಕಂದ್ರೆ 6x6 meter ಅಂದ್ರೆ ಸಾಲಿನಿಂದ ಸಾಲಿಗೆ 6 meter ಮತ್ತು ಗಿಡದಿಂದ ಗಿಡಕ್ಕೆ 6 meter ಅಂತರದಲ್ಲಿ ಈ ಸಸಿಗಳನ್ನು ನಾವು ನಾಟಿ ಮಾಡಬಹುದು. ಸೊ ಮುಖ್ಯವಾಗಿ ಇದನ್ನ ನಾಟಿ ಮಾಡೋಕ್ಕಿಂತ ಮುಂಚೆ ನಾವು ಮೊದಲನೇದಾಗಿ ನಮ್ಮ ಹೊಲವನ್ನ ಸರಿಯಾದ ಪ್ರಮಾಣದಲ್ಲಿ ಅದನ್ನ 2-3 ಬಾರಿ ಉಳುಮೆ ಮಾಡಿ ಅದಕ್ಕೆ ಮತ್ತೆ ಸರಿಯಾಗಿ ಲೇಔಟ್ ಮಾಡ್ಕೊಂಡು ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಕೊಡ್ತೀವಲ್ಲ ಅದನ್ನ ಸರಿಯಾದ ಪ್ರಮಾಣದಲ್ಲಿ ನಾವು ಲೇಔಟ್ ಮಾಡ್ಕೊಂಡ್ಬಿಟ್ಟು ಸೊ ಆ ಲೇಔಟ್ ಮಾಡಿದಂಥ ಜಾಗದಲ್ಲಿ ಏನು ಪೆಗ್ಸ್ ಹಾಕೊಂಡ್ಬಿಟ್ಟು ಆ ಒಂದು ಇದರಲ್ಲಿ ನಾವು ಸಸಿಗಳನ್ನು ನಾಟಿ ಮಾಡೋಕ್ಕಿಂತ ಮುಂಚೆ ಸೊ 75 cm ಉದ್ದ 75 cm ಅಗಲ ಹಾಗೂ 75 cm ಆಳವಾಗಿ ಒಂದು ತಗ್ಗುಗಳನ್ನ ತೋಡ್ತಾ ಹೋಗ್ಬೇಕು. ಸೊ ಈ ತಗ್ಗುಗಳನ್ನ ತೋಡ್ಬಿಟ್ಟು ಮೊದಲೇ ಒಂದು 15-20 ದಿವಸ ಅಥವಾ 1 ತಿಂಗಳ ಮಟ್ಟಿಗೆ ಹಂಗೆ ತಗ್ಗುಗಳನ್ನ ಓಪನ್ ಆಗಿ ತೆರೆದು ಇಡಬೇಕಾಗತ್ತೆ. ಸೊ ನಂತರದಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಏನು ಮಳೆಗಾಲ ಸ್ಟಾರ್ಟ್ ಆಗತ್ತಲ್ಲ ಆ ಸಮಯದಲ್ಲಿ ನಾವು ಈ ಗುಂಡಿಗಳನ್ನ ಏನು ತೋಡಿರ್ತೇವಲ್ಲ ಆ ಗುಂಡಿಗಳಲ್ಲಿ ತೋಡಿದಂಥ ಮಣ್ಣಿರುತ್ತಲ್ಲ ಮೇಲ್ಮಣ್ಣು, ಸೊ ಆ ಮೇಲ್ಮಣ್ಣು ಸೊ ಅದೇ ರೀತಿಯಾಗಿ ನಾವು ತಿಪ್ಪೆ ಗೊಬ್ಬರ ಸಾವಯವ ಗೊಬ್ಬರಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ನಾವು ಬಳಕೆ ಮಾಡೋದು ಬಹಳ ಮುಖ್ಯ ಆಗತ್ತೆ. ಸೊ ಆ ರೀತಿಯ ತಗೊಂಡಾಗ ನಮಗೆ ಮೊದಲನೇದಾಗಿ ತಿಪ್ಪೆ ಗೊಬ್ಬರ ಅದೇ ರೀತಿಯಾಗಿ ನಮಗೆ ಎರೆಹುಳು ಗೊಬ್ಬರ ಸಿಗ್ತದೆ, ಎರೆಹುಳು ಗೊಬ್ಬರನ ಹಾಕಬೇಕಾಗುತ್ತೆ. ಸೊ ತಿಪ್ಪೆ ಗೊಬ್ಬರ ಸರಿಸುಮಾರು ಒಂದು 10-15 kg ಒಂದು ಗುಂಡಿಗೆ, ಸೊ 1 kg ನಿಮಗೆ ಎರೆಹುಳು ಗೊಬ್ಬರ. ಸೊ ಅದರ ಜೊತೆಯಲ್ಲಿ ನಮಗೆ ಒಂದು 1/2 kg ಬೇವಿನ ಹಿಂಡಿ, ಹಾಗೆಯೇ ನಾವು ಈಗ ಕೆಲವೊಂದು ಜೈವಿಕ ಪೀಡನಾಶಕಗಳಂತ ನಾವು ಮನೆಯಲ್ಲಿ ಸಿಗ್ತಾವೆ. ಸೊ ಅದರಲ್ಲಿ ಬಹುಮುಖ್ಯವಾಗಿ ನೀವು ಈ ಟ್ರೈಕೋಡರ್ಮಾ ಆಗಿರ್ಬೋದು, PSB, KSB ಈ ಥರ ಗೊಬ್ಬರಗಳನ್ನು ನಾವು ಜೈವಿಕ ಪೀಡನಾಶಕಗಳನ್ನು ಸೊ ಒಂದು ಗುಂಡಿಗೆ 20-20 gram ಇವು ಕೂಡ ಹಾಕಿ ನಾವು ತೆಗ್ದು ತೊಡಿರ್ತಲ್ಲ ಅದನ್ನು ಮುಚ್ಕೋಬೇಕಾಗುತ್ತೆ. ಸೊ ಮುಚ್ಚಿದ ನಂತರ ನಮಗೆ ಬೇಕಾದಂಥ ಸಸಿಗಳನ್ನು ತಂದಿಟ್ಟಿರ್ತೀವಿ. ಸೊ ಆ ಸಸಿಗಳನ್ನು ನಾವು ಸಾಮಾನ್ಯವಾಗಿ ಈ ಗುಂಡಿಗಳಲ್ಲಿ ನಾಟಿ ಮಾಡಿ ಇಮಿಡಿಯೇಟ್ ಆಗಿ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಪೂರೈಕೆ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು ನಾಟಿ ಮಾಡಿದ ನಂತರ ಸಸಿಗಳನ್ನು ನಾಟಿ ಮಾಡಿದ ನಂತರ ನಾವು ಇದಕ್ಕೆ ಒಂದು ಕೋಲಿನ ಆಸರೆ ಕೊಟ್ಟು ಸ್ವಲ್ಪ ಸಣ್ಣದಾಗಿ ಪಾತಿ ಮಾಡಿಕೊಂಡು ನೀರನ್ನು ಬಿಡ್ತಾ ಹೋಗಬೇಕು. ಸೊ ಇಲ್ಲಿ ಬಹಳ ಮುಖ್ಯವಾದಂಥದ್ದು ಒಂದು ಅಂಶ ಏನಪ್ಪಾ ಅಂತಂದ್ರೆ ಇದನ್ನ ಚಾಟ್ನಿ ಮಾಡೋದು ಅಥವಾ ನಮಗೆ ಒಂದೇನು ನಾವು ಆಕಾರ ನೀಡೋದು ಅಂತ ಕೆಲವೊಂದು ಪದ್ಧತಿಯನ್ನು ಅಳವಡಿಸಬೇಕಾಗತ್ತೆ. ಸೊ ಮುಖ್ಯವಾಗಿ ಈ ಸಸಿಗಳನ್ನು ನಾಟಿ ಮಾಡಿದ ನಂತರ ಮೊದಲ ಒಂದು 3 ವರ್ಷ ನಾವು ಮಗ್ಗಲಿಗೆ ಬಂದಂಥ ಕೌಲುಗಳನ್ನು ತೆಗಿಬೇಕಾಗತ್ತೆ. ಸೊ ಸಾಮಾನ್ಯವಾಗಿ 60-70 cm ವರೆಗೂ ಯಾವುದೇ ಮಗ್ಗಲು ಕೌಲುಗಳು ಬರದೇ ಇರೋಂಗ ನೋಡ್ಕೋಬೇಕಾಗತ್ತೆ. ಸೊ ಆ ರೀತಿಯಾಗಿ ನಾವು ನೋಡಿಕೊಂಡು ಸೊ ಬಂದಂಥ ಕೌಲುಗಳನ್ನು ಅದೇ ರೀತಿಯಾಗಿ ಎಲ್ಲಾದರೂ ಸ್ವಲ್ಪ ಗಾಡಿ ಏನಾದರೂ ನಾವು ಟ್ರ್ಯಾಕ್ಟರ್ ಓಡಿಸ್ಬೇಕಾದ್ರೆ ತಗಲಿದಂಥ ಕೆಲವೊಂದು ಟೊಂಗೆಗಳು ಒಣಗಿರ್ತವೆ. ಸೊ ಒಣಗದಂಥ ಟೊಂಗೆಗಳು ಅಥವಾ ರೋಗ ಮತ್ತು ಕೀಟ ಬೀಳದಂಥ ಒಂದು ಕೆಲವೊಂದು ಟೊಂಗೆಗಳನ್ನು ತೆಗಿಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಮೊದಲ ಭೂಮಿಯಿಂದ 60-70 cm ಬರ್ತಕ್ಕಂಥ ಎಲ್ಲ ಮಗ್ಗಲು ಕೌಲುಗಳನ್ನು ತೆಗೆಯೋದು ಅದು ಬಹಳ ಮುಖ್ಯ ಆಗುತ್ತೆ. ಸೊ ಈ ರೀತಿಯಾಗಿ ಮೊದಲ ಒಂದು 3 ವರ್ಷದೊಳಗೆ ನಾವು ಈ ರೀತಿಯಾಗಿ ಆಕಾರ ಕೊಡೋದನ್ನು ನಾವು ಈ ಒಂದು ಗಿಡಕ್ಕೆ ಮಾಡಬೇಕಾಗತ್ತೆ. ಸೊ ನಂತರದಲ್ಲಿ ಇದಕ್ಕೆ ನೀರಿನ ಒಂದು ಪ್ರಮಾಣ ನಾವು ನೋಡಬೇಕಾಗತ್ತೆ. ಸೊ ನಮ್ಮ ಭೂಮಿ ನಮ್ಮ ಮಣ್ಣು ಯಾವ ರೀತಿಯಾಗಿರ್ತದೆ ಆ ಮಣ್ಣಿಗೆ ಅನುಗುಣವಾಗಿ ಅದೇ ರೀತಿಯಾಗಿ ಹವಾಗುಣ ಆಗಿರ್ಬೋದು, ಸೊ ಮಳೆಗಾಲ ಈ ಥರ ಬೇರೆ ಬೇರೆ ಒಂದು ಕಂಡೀಷನ್ಸ್ನಲ್ಲಿ ಸೊ ನಮಗೆ ಮಣ್ಣು ಮತ್ತು ನೀರು ಹವಾಗುಣ ಇವೆಲ್ಲ ನೋಡ್ಕೊಂಡ್ಬಿಟ್ಟು ಸೊ ನೀರಿನ ಪ್ರಮಾಣ 8-10 ದಿವಸಕ್ಕೊಂದ್ಸರಿ ಕೊಡ್ತಾ ಹೋಗೋದು ಬಹಳ ಮುಖ್ಯ ಆಗುತ್ತೆ. ಸೊ ಅದರ ಜೊತೆಯಲ್ಲಿ ರಾಸಾಯನಿಕ ಗೊಬ್ಬರಗಳು ಸೊ ಅದನ್ನು ಹಾಕ್ತಾರೆ. ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ ಹೆಚ್ಚು ಹೆಚ್ಚು ಒಂದು ಪ್ರಮಾಣದಲ್ಲಿ ನಾವು ಸಾವಯವ ಗೊಬ್ಬರಗಳನ್ನು ಕೊಟ್ಟಾಗ ಸೊ ಈ ಲಿಂಬೆಗೆ ಬಹಳಷ್ಟು ಉತ್ತಮವಾದಂಥ ಒಂದು ಬೆಲೆ ಸಿಗ್ತದೆ ಮತ್ತು ಗುಣಮಟ್ಟದ ಒಂದು ಇಳುವರಿ ಬರ್ತದೆ. ಕ್ವಾಲಿಟಿ ಗುಣಮಟ್ಟದ ಒಂದು ಇಳುವರಿ ಬರಲಿಕ್ಕೆ ನಾವು ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರಗಳನ್ನು ಇದಕ್ಕೆ ಬಳಸೋದು ಬಹಳ ಮುಖ್ಯ ಆಗುತ್ತೆ. ಸೊ ಅಷ್ಟಾಗಿಯೂ ನಾವು ಇಲ್ಲಿ ಒಂದು ಸಾರಜನಕ, ರಂಜಕ ಮತ್ತು ಪೊಟ್ಯಾಸಿಯದ ಪ್ರಮಾಣ ನಾನು ಹೇಳ್ತೇನೆ. ಸೊ ಸಾಮಾನ್ಯವಾಗಿ ಮೊದಲ 1 ವರ್ಷದಲ್ಲಿ ನಾವು ಸಸಿಗಳನ್ನು ನಾಟಿ ಮಾಡಿದಾಗ ಒಂದು 100 gram ಸಾರಜನಕ, ಒಂದು 60 gram ರಂಜಕ ಹಾಗೂ ಒಂದು 100 gram ಪೊಟ್ಯಾಸಿಯಂನ ಮೊದಲನೇ ವರ್ಷ ಕೊಡಬೇಕಾಗತ್ತೆ. ಅದೇ ರೀತಿಯಾಗಿ 5ನೇ ವರ್ಷದ ನಂತರ ಎಲ್ಲ ಒಂದೊಂದು ಗಿಡಕ್ಕೆ 500 gram ಸಾರಜನಕ, 300 gram ರಂಜಕ ಹಾಗೂ 500 gram ಪೊಟ್ಯಾಸಿಯಂನ ಕೊಡಬೇಕು. ಸೊ ಈ ಒಂದು ಗೊಬ್ಬರಗಳನ್ನು ನಾವು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ನಾನು ಆವಾಗಲೇ ಹೇಳ್ದಂಗೆ, ಸೊ ದಯವಿಟ್ಟು ಈ ಸಾವಯವ ಗೊಬ್ಬರಗಳ ಮೂಲಕ ಕೊಟ್ಟಾಗ ಬಹಳಷ್ಟು ದಕ್ಷವಾಗಿ ಗಿಡ ಬೆಳೀತದೆ. ಅದೇ ರೀತಿಯಾಗಿ ಒಂದು ಆರೋಗ್ಯಕರವಾದ ಇಳುವರಿ ನಾವು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇನ್ನೂ ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಇದರಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನೀರಿನ ನಿರ್ವಹಣೆ ಮಾಡಬೇಕಾದ್ರೆ ದಯವಿಟ್ಟು ಎಲ್ಲ ರೈತ ಬಾಂಧವರು ಒಂದು ವಿಷಯನ ಗಮನಿಸಿಲ್ಲಿ. ಯಾವಾಗಲೂ ನಾವು ಈಗ ಭಾಳಷ್ಟು ಜನ ರೈತ ಬಾಂಧವರು ಕೆಲವೊಬ್ಬರು ಡ್ರಿಪ್ ಮೂಲಕ ನೀರನ್ನು ಕೊಡ್ತಾರೆ, ಇನ್ನು ಕೆಲವೊಬ್ಬರು ರೈತರು ಹೈನೀರು ಮೂಲಕ ನೀರನ್ನು ಕೊಡ್ತಿರ್ತಾರೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಕೊಟ್ಟಂಥ ನೀರು ಆ ಒಂದು ಕಾಂಡಕ್ಕೆ ತಗಲದೇ ಇರುವಾಗಿ ನೋಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಸೊ ಒಂದು ವೇಳೆ ನಾವು ಕೊಟ್ಟಂಥ ನೀರು ಆ ಮಡಿ ಮಾಡಿರ್ತೀವಿ, ಮಡಿಯೊಳಗೆ ನಾವು ನೀರು ನಿಂತು ಆ ಕಾಂಡಕ್ಕೆ ತಾಕಿದಾಗ ಆ ಕಾಂಡ ರೋಗ ಬರುವಂಥ ಚಾನ್ಸಸ್ ಬಹಳ ಇರ್ತದೆ, ಮತ್ತು ಅಂಟು ರೋಗ ಅಂತ ಬರ್ತದೆ, ಭಾಳಷ್ಟು ರೋಗಗಳು ಬರುವಂಥ ಚಾನ್ಸಸ್ ಇರ್ತವೆ. ಸೊ ಆದ್ದರಿಂದ ಕಾಂಡಕ್ಕೆ ನೀರು ತಗಲಾರಂಗ ಒಂದು ರಿಂಗ್ ಅಥವಾ ನಿಮಗೆ ಅಲ್ಲಿ ಕಾಂಡಕ್ಕೆ ಒಂದು 1/2 ft ಮಣ್ಣು ಏರಿಸಿ ಉಳಿದದ್ದು ಒಂದು ಪಾತಿ ಮಾಡಿಕೊಂಡು ಸೊ ಆ ಪಾತಿಯಲ್ಲಿ ನೀರು ಕೊಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಇವಾಗ ನಾನು ಬಹಳ ಒಂದು ಪ್ರಮುಖವಾದ ಅಂಶ ಈ ಒಂದು ಲಿಂಬೆ ಬೇಸಾಯದಲ್ಲಿ ತಮ್ಗೆಲ್ಲ ಗೊತ್ತಿದೆ, ಬಿಜಾಪುರದಲ್ಲಿ ಬೆಳಿತಕ್ಕಂಥ ರೈತ ಬಾಂಧವರಾಗಿರ್ಬೋದು, ತಮಗೆಲ್ಲ ಈಗ ಲಿಂಬೆಯನ್ನು ಏನು ಬೆಳೀತಾ ಇದ್ದೀರಲ್ಲ, ಸೊ ಲಿಂಬೆ ಬೆಳೆದ ನಮಗೆ ಇದು ಸದಾಬಹಾರ ಅಂತ ಕರಿತೀವಿ. ಅಂದರೆ ಕಂಟಿನ್ಯೂಸ್ ಆಗಿ ಅಂದರೆ ವರ್ಷವಿಡೀ ಹೊಸ ಚಿಗುರು ಬರ್ತದೆ, ಹಾಗೆ ಹೂವು ಬರ್ತಾ ಇರುತ್ತೆ, ಸೊ ಹಾಗೆ ನಮ್ಗೆ ಕಾಯಿನೂ ಬರ್ತಾ ಇರುತ್ತೆ. ಸೊ ಈ ಒಂದು ಇದನ್ನು ನೋಡಿದಾಗ ಹೂಗಳ ನೀರೋನ ಬಗ್ಗೆ ನಾವು ಸ್ವಲ್ಪ ಕೆಲವೊಂದು ಗಮನವನ್ನು ಕೊಡಬೇಕಾಗತ್ತೆ. ಸೊ ಮೊದಲನೇದಾಗಿ ಇಲ್ಲಿ ಹೂಗಳು ಯಾವಾಗ ಹೋಗಿಬಿಡ್ತಾವೆ. ಸೊ ಮುಖ್ಯವಾಗಿ ಸದಾಬಹಾರ ಅಂದರೆ ಕಂಟಿನ್ಯೂಸ್ ಆಗಿ ನಮಗೆ ಹೂ ಬರ್ತಿರ್ತದೆ, ಕಾಯಿ ಹಿಡಿತದೆ, ಹಾಗೆ ಫಲ ಬರ್ತಾ ಇರ್ತದೆ. ಸೊ ಇದರಲ್ಲಿ ಪ್ರಮುಖವಾಗಿ ಮೂರು ಋತುಗಳಲ್ಲಿ ಇದು ಹೂಗಳನ್ನು ಬಿಡ್ತದೆ. ಸೊ ಮೊದಲನೇದಾಗಿ ಜನವರಿ ಫೆಬ್ರವರಿ ತಿಂಗಳಲ್ಲಿ, ಇದಕ್ಕೆ ಅಂಬೆ ಬಹಾರ ಅಂತ ಕರಿತೀವಿ ನಾವು ಮುಖ್ಯವಾಗಿ. ಸೊ ಈ ಒಂದು ಋತುವಿನಲ್ಲಿ ಅಂಬೆ ಬಹಾರದಲ್ಲಿ ಅಂದರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಬಿಟ್ಟಂಥ ಹೂವು ಸಾಮಾನ್ಯವಾಗಿ ಇದು ನಮಗೆ ಕಾಯಿ ನಮಗೆ ಜೂನ್ ಜುಲೈ ತಿಂಗಳಲ್ಲಿ ಇದು ಕಾಯಿ ಕೊಡ್ತದೆ. ಸೊ ಮುಖ್ಯವಾಗಿ ಇಲ್ಲಿ ನಿಮಗೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಹೂ ಬಿಡಬೇಕಂದ್ರೆ ಹಿಂದೆ ನಮಗೆ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಯಾವುದೇ ರೀತಿಯ ಮಳೆಗಳು ಇರೋದಿಲ್ಲ. ಸೊ ಈ ಒಂದು ಸಮಯದಲ್ಲಿ ಏನಾಗುತ್ತೆ, ಗಿಡಕ್ಕೆ ಸಾಕಷ್ಟು ರೆಸ್ಟ್ ಸಿಕ್ಕಿರ್ತದೆ, ಅಂದರೆ ವಿಶ್ರಾಂತಿ ಸಿಕ್ಕಿರ್ತದೆ. ಈ ಸಮಯದಲ್ಲಿ ಜಾಸ್ತಿ ಹೂ ಬಿಟ್ಟು ಇದು ನಮಗೆ ಜೂನ್ ಜುಲೈ ತಿಂಗಳಲ್ಲಿ ನಮಗೆ ಕಾಯಿಗಳನ್ನು ಕೊಡ್ತದೆ. ಆದರೆ ಇಲ್ಲಿ ನಮಗೆ ಜೂನ್ ಜುಲೈ ತಿಂಗಳಲ್ಲಿ ಮಳೆಗಾಲ ಇರೋದ್ರಿಂದ ಸೊ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಇದಕ್ಕೆ ಒಂದು ಯೋಗ್ಯವಾದ ಬೆಲೆ ಸಿಗೋದಿಲ್ಲ. ಸೊ ಎರಡನೇದಾಗಿ ನಮಗೆ ಎರಡನೇ ಒಂದು ಹೂವು ಬಿಡೋದು ಇದು ಜೂನ್ ಜುಲೈ ತಿಂಗಳಲ್ಲಿ ನಿಮಗೆ ಬಿಡೋಕ್ಕಿಂತ ಮುಂಚೆ ನಮಗೆ ಸಾಕಷ್ಟು ಬೇಸಿಗೆ ಕಾಲ ಇರ್ತದೆ. ಬೇಸಿಗೆ ಕಾಲ ಅಂದರೆ ನಿಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಯಾವುದೇ ನಾವು ನೀರನ್ನು ಜಾಸ್ತಿ ಕೊಡ್ತಿರೋದಿಲ್ಲ. ಸೊ ಆವಾಗ ಸಾಕಷ್ಟು ಅದಕ್ಕೆ ರೆಸ್ಟ್ ಅಂದರೆ ವಿಶ್ರಾಂತಿ ಸಿಕ್ಕು ಇಲ್ಲಿ ಕೂಡ ಹೆಚ್ಚಿನ ಒಂದು ಹೂ ಬಿಡ್ತದೆ. ಈ ಬಿಟ್ಟಂಥ ಹೂವು ನಮಗೆ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ನಮಗೆ ಕಟಾವಿಗೆ ಬರ್ತದೆ. ತಮಗೆಲ್ಲ ಗೊತ್ತಿದ್ದಂಗೆ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಪ್ರಮುಖವಾಗಿ ಇದು ಆಲ್ಮೋಸ್ಟ್ ನಮಗೆ ಚಳಿಗಾಲ ಇರ್ತದೆ. ಇವಾಗೂ ಕೂಡ ನಮಗೆ ಒಂದು ಒಳ್ಳೆಯ ದರ ರೈತರಿಗೆ ಸಿಗೋದಿಲ್ಲ. ಸೊ ಮೂರನೇ ಋತುವಿನಲ್ಲಿ ಹೂ ಬಿಡೋದಂದರೆ ಇದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಸೊ ನಮ್ಮ ಈ ಒಂದು ಭಾಗದಲ್ಲಿ ಮಳೆಗಾಲ ಇರ್ತದೆ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕಂಟಿನ್ಯೂಸ್ ಸ್ವಲ್ಪ ಮಳೆ ಬರ್ತಿರೋದ್ರಿಂದ ಗಿಡಕ್ಕೆ ಸಾಮಾನ್ಯವಾಗಿ ಅಥವಾ ನೈಸರ್ಗಿಕವಾಗಿ ಯಾವುದೇ ರೀತಿಯ ವಿಶ್ರಾಂತಿ ಸಿಗೋದಿಲ್ಲ. ಆದ್ದರಿಂದ ಕಡಿಮೆಯ ಪ್ರಮಾಣದಲ್ಲಿ ಹೂ ಬಿಡ್ತದೆ. ಆದರೆ ಇಲ್ಲಿ ಬಿಟ್ಟಂಥ ಹೂವು ನಮಗೆ ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಇದು ಹಣ್ಣು ಕಟಾವಿಗೆ ಬರ್ತದೆ. ಈ ಒಂದು ಸಮಯದಲ್ಲಿ ನಮಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಲಿಂಬೆ ಹಣ್ಣಿಗೆ ಭಾಳಷ್ಟು ನಮಗೆ ದರ ಇರ್ತದೆ. ಆಲ್ಮೋಸ್ಟ್ ನಿಮಗೆ ಜೂನ್ ಜುಲೈ ತಿಂಗಳಲ್ಲಿ 20-30 ರೂಪಾಯಿ ಕೆ ಜಿ ಇದರಲ್ಲಿ, ಇಲ್ಲಿ 50-80 ರೂಪಾಯಿ ಕೆ ಜಿ ಇರ್ತದೆ. ಸೊ ಆದ್ದರಿಂದ ಈ ಋತುಮಾನದಲ್ಲಿ ನಮಗೆ ಹೆಚ್ಚಿಗೆ ಹೂ ಬಿಡೋದು ಬಹಳ ಒಂದು ಪ್ರಮುಖವಾದ ಅಂಶವನ್ನು ವಹಿಸ್ತದೆ. ಸೊ ಆದ್ದರಿಂದ ನಾವು ಏನು ಮಾಡಬೇಕಾಗತ್ತೆ, ಸಾಮಾನ್ಯವಾಗಿ ಇದು ಜನವರಿ ಫೆಬ್ರವರಿ ತಿಂಗಳಲ್ಲಿ 47% ಹೂ ಬಿಡ್ತದೆ, ಜೂನ್ ಜುಲೈ ತಿಂಗಳಲ್ಲಿ 36% ಹೂ ಬಿಡ್ತದೆ. ಸೊ ಅದೇ ರೀತಿಯಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಹಸ್ತಭಾರದಲ್ಲಿ ಕೇವಲ 17% ಹೂ ಬಿಡ್ತದೆ. ಸೊ ಆದ್ದರಿಂದ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹಸ್ತಭಾರ ಅಂತ ಏನು ಕರಿತೀವಲ್ಲ, ಈ ಸಮಯದಲ್ಲಿ ನಮಗೆ ಹೆಚ್ಚಿನ ಹೂ ಬಿಡೋದು ಬಹಳ ಅವಶ್ಯಕತೆ ಐತೆ. ಸೊ ಇಲ್ಲಿ ಯಾಕೆ ಹೂ ಜಾಸ್ತಿ ಬಿಡೋದಿಲ್ಲ ಅಂತ ತಮಗೆಲ್ಲ ಗೊತ್ತಾಗಿದೆ. ಸೊ ಈ ಸಮಯದಲ್ಲಿ ನಮಗೆ ನೈಸರ್ಗಿಕವಾಗಿ ಗಿಡಕ್ಕೆ ವಿಶ್ರಾಂತಿ ಸಿಗೋದಿಲ್ಲ, ಮಳೆ ಇರ್ತದೆ. ಸೊ ಆದ್ದರಿಂದ ಈ ಹೂವನ್ನು ನಾವು ಜಾಸ್ತಿ ಮಾಡಲಿಕ್ಕೆ ಕೆಲವೊಂದು ರಾಸಾಯನಿಕಗಳನ್ನು ಸಿಂಪರಣೆ ಮಾಡಲಿಕ್ಕೆ ಸಾಧ್ಯ ಐತಿ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನಾವು ಇಲ್ಲಿ ಮೊದಲನೇದಾಗಿ ತಿಳ್ಕೊಳ್ಳೋಣ. ಸೊ ಸಾಮಾನ್ಯವಾಗಿ ನಮಗೆ ಈ ಒಂದು ಋತುವಿನಲ್ಲಿ ಹಸ್ತಭಾರ ತಿಂಗಳಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚಿನ ಒಂದು ಹೂ ಬಿಡಬೇಕಂದ್ರೆ ನಾವು ಮೊದಲನೇದಾಗಿ ಜೂನ್ ತಿಂಗಳಲ್ಲಿ, ಜೂನ್ ಮೊದಲನೇ ವಾರದಲ್ಲಿ ನಾವು 50 ppm ಜಿಬ್ಬರ್ಲಿಕ್ ಆ್ಯಸಿಡ್ GA ಅಂತ ಸಿಗ್ತದೆ. ಸೊ ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ರೈತ ಬಾಂಧವರು ಈ ದ್ರಾಕ್ಷಿಗೆ ಭಾಳಷ್ಟು ಹತ್ತಿರ ಆಗಿರೋದ್ರಿಂದ ಜಿಬ್ಬರ್ಲಿಕ್ ಆ್ಯಸಿಡ್ ಅಂತ ಏನು ಸಿಗುತ್ತಲ್ಲ GA ಅಂತ ಕರಿತೀವಿ ನಾವು, ಸಾಮಾನ್ಯವಾಗಿ ಇದು ಸಿಕ್ಕೇ ಸಿಗ್ತದೆ. ಸೊ ಇದನ್ನು ತಾವುಗಳು 50 ppm ಅಂದರೆ 50 ppm ಅಂದರೆ ಒಂದು 100 ಲೀಟರ್ ನೀರಿಗೆ 5 ಗ್ರಾಮ್ನಂತೆ ಇದನ್ನು ನೀವು ಒಂದು 100 ಲೀಟರ್ ನೀರಿಗೆ 5 ಗ್ರಾಮ್ ಇದನ್ನು ಹಾಕಬೇಕಾಗುತ್ತೆ. ಇದನ್ನು ಹಾಕಿ ಗಿಡ ಕಂಪ್ಲೀಟ್ ಗಿಡಕ್ಕೆ ನೀವು ಇದನ್ನು ಸಿಂಪರಣೆ ಮಾಡಬೇಕು ಜೂನ್ ಮೊದಲನೇ ವಾರದಲ್ಲಿ. ಓಕೆ, ಇದನ್ನು ಆದ ನಂತರ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ನೀವು ಸೈಕೋಸಿಲ್ ಅಂತ ಸಿಗ್ತದೆ ಒಂದು ರಾಸಾಯನಿಕ ಇದು. ಸೊ ಇದನ್ನು ನೀವು 1 ಲೀಟರ್ನಂತೆ ಸೈಕೋಸಿಲ್ 1 ಲೀಟರ್ನಂತೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಇದನ್ನು ಗಿಡಕ್ಕೆ ಕಂಪ್ಲೀಟಾಗಿ ತಪ್ಪ ತೊಯಂಗ ನಮ್ಮ ರೈತ ಭಾಷೆಯಲ್ಲಿ ಹೇಳಬೇಕಂದ್ರೆ ಆ ರೀತಿಯಾಗಿ ನಾವು ಅದನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಸೊ ನಂತರದಲ್ಲಿ ಅಕ್ಟೋಬರ್ ಮೊದಲನೇ ವಾರದೊಳಗೆ ನೀವು ಪೊಟ್ಯಾಸಿಯಂ ನೈಟ್ರೇಟ್ ಅಂತ ಸಿಗ್ತದೆ ಒಂದು ಗೊಬ್ಬರ ಇದು, ತಮಗೆಲ್ಲ ಗೊತ್ತಿದೆ. ಸೊ ಇದು ಗೊಬ್ಬರ ಅಂದರೆ ನಿಮಗೆ 13-40 ಅಂತ ಕಾಮನ್ ಆಗಿ ರೈತ ಭಾಷೆಯಲ್ಲಿ ನಾವು ಹೇಳ್ತೇವೆ. ಸೊ ಈ ಒಂದು ಗೊಬ್ಬರನ 1 ಲೀಟರ್ 10 ಗ್ರಾಮ್ನಂತೆ 2 ಬಾರಿ ಸಿಂಪರಣೆ ಮಾಡಬೇಕು. ಮೊದಲನೇ ವಾರದಲ್ಲಿ ಒಮ್ಮೆ, 15 ದಿವಸ ಆದ ನಂತರ ಮತ್ತೊಮ್ಮೆ ಈ ಪೊಟ್ಯಾಸಿಯಂ ನೈಟ್ರೇಟ್ನ 1 ಲೀಟರ್ 10 ಗ್ರಾಮ್ನಂತೆ ಇದನ್ನು ಹಾಕಿ 2 ಬಾರಿ ಸಿಂಪರಣೆ ನಾವು ಮಾಡಬೇಕು. ಸೊ ಈ ರೀತಿ ಮಾಡಿದಾಗ ನಮಗೇನಾಗುತ್ತೆ, ಹಸ್ತಭಾರದಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಬಹಳಷ್ಟು ಹೂಗಳನ್ನು ಬಿಟ್ಟು ಇದು ನಮಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಹೆಚ್ಚಿನ ಒಂದು ಇಳುವರಿ ಬರ್ತದೆ. ಸೊ ಈ ಟೈಮ್ನಾಗ ನಮಗೆ ಹೆಚ್ಚಿನ ಇಳುವರಿ ಬಂದಾಗ ನಾವು ಇದನ್ನು ಹೆಚ್ಚಿಗೆ ಇದಕ್ಕೆ ನಮಗೆ ದರ ನಿಗದಿ ಆಗುತ್ತೆ. ಈ ರೀತಿಯಾಗಿ ಮಾಡಿದಾಗ ನಮಗೆ ರೈತರು ತಮ್ಮ ಒಂದು ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ಇದನ್ನು ನಾವು ಸಾಮಾನ್ಯವಾಗಿ ಇದರ ಒಂದು ಲಿಂಬೆಯಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇದರಲ್ಲಿ ಇದಾದ ನಂತರ ಮುಖ್ಯವಾಗಿ ಇಲ್ಲಿ ಕೆಲವೊಂದು ಈ ಲಿಂಬೆ ಹಣ್ಣು ಅಂದ ತಕ್ಷಣ ನಮಗೆ ಇದರಲ್ಲಿ ಲಘು ಪೋಷಕಾಂಶದ ತೊಂದರೆ ಭಾಳಷ್ಟು ಬರ್ತದೆ. ಲಘು ಪೋಷಕಾಂಶದ ಒಂದು ನ್ಯೂನತೆಗಳು ಈ ಒಂದು ಲಿಂಬೆ ಹಣ್ಣಿನಲ್ಲಿ ಭಾಳಷ್ಟು ಇರೋದ್ರಿಂದ ಒಂದು IHR ಬೆಂಗಳೂರು ಅಂದರೆ ಹೆಸರುಘಟ್ಟದಲ್ಲಿರತಕ್ಕಂಥ ಒಂದು ಸಂಶೋಧನಾ ಸಂಸ್ಥೆ ತೋಟಗಾರಿಕೆ ಅದು. ಸೊ ಇವರು ಒಂದು ಸಿಟ್ರಸ್ ಸ್ಪೆಷಲ್ ಅಂತೇಳಿ ಒಂದು ಲಘು ಪೋಷಕಾಂಶದ ಮಿಶ್ರಣವನ್ನು ತಯಾರು ಮಾಡಿದ್ದಾರೆ. ಸೊ ಇದನ್ನು 1 ಲೀಟರ್ ನೀರಿಗೆ 5 ಗ್ರಾಮ್ನಂತೆ ಸೇರಿಸಿ ಪ್ರತಿ ತಿಂಗಳು ಸಿಂಪಡಣೆ ಮಾಡೋದ್ರಿಂದ ಈ ಲಘು ಪೋಷಕಾಂಶದ ಒಂದು ನ್ಯೂನತೆಯನ್ನು ಸರಿಪಡಿಸಿ ಅದರ ಜೊತೆಯಲ್ಲಿ ಒಂದು ಹೆಚ್ಚಿನ ಇಳುವರಿ ತಗೊಳ್ಳಿಕ್ಕೆ ನಮಗೂ ಕೂಡ ಇದು ಸಾಧ್ಯ ಆಗುತ್ತೆ. ಸೊ ಇದರ ಜೊತೆಯಲ್ಲಿ ನಮಗೆ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಹೆಚ್ಚಿನ ಇಳುವರಿ ತಗೋಬೋದು. ಸೊ ಸಾಮಾನ್ಯವಾಗಿ ನಾವು ಹೇಳೋದಾದರೆ ಲಿಂಬೆಯಲ್ಲಿ ಇಳುವರಿ ಅಂತ ತೊಗೊಂಡಾಗ ನಾವು ಭಾಳಷ್ಟು ಬೇರೆ ಬೇರೆ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅಂದರೆ ನಾವು ಯಾವ್ಯಾವ ಒಂದು ಪದ್ಧತಿ ಮಾಡ್ತೀವಲ್ಲ ಆ ಪದ್ಧತಿ ಮೇಲೆ ನಾವು ಈ ಒಂದು ನಮ್ಮ ಇಳುವರಿ ಅವಲಂಬಿತವಾಗಿರ್ತದೆ. ಸಾಮಾನ್ಯವಾಗಿ ಒಂದು ಗಿಡದಿಂದ ನಾವು 1,000 ಹಣ್ಣಿಂದ ಹಿಡ್ಕೊಂಡು 3,000, 4,000, 5,000 ಹಣ್ಣುಗಳಿಗೂ ಬರ್ತದೆ. ಇದು ಟೋಟಲಿ ನಾವು ಒಂದು ಮಾಡ್ತಕ್ಕಂಥ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅಂತ ಏನು ಕರಿತೇವೆ, ನಾವು ಏನು ಬೇಸಾಯ ಕ್ರಮಗಳನ್ನು ನಾವು ಯಾವ ರೀತಿಯಾಗಿ ಹಾಕ್ಕೊಳ್ತೀವಲ್ಲ ಸೊ ಅದ್ರ ಮೇಲೆ ಟೋಟಲಿ ಡಿಪೆಂಡ್ ಆಗಿರ್ತದೆ. ಸೊ ಆದ್ದರಿಂದ ರೈತ ಬಾಂಧವರು ಕೆಲವೊಂದು ಈ ಹೊಸದಾದಂಥ ಒಂದು ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಈ ಒಂದು ಹೆಚ್ಚಿನ ಇಳುವರಿ ತಗೊಳ್ಳೋಕ್ಕೆ ಸಾಧ್ಯ ಐತೆ. ಸೊ ಅದೇ ರೀತಿಯಾಗಿ ಈ ಒಂದು ಲಿಂಬೆ ಬೆಳೆಯಲ್ಲಿ ಕೆಲವೊಂದು ರೋಗ ಮತ್ತು ಕೀಟಗಳ ಬಗ್ಗೆ ಒಂದೆರಡು ಅಂಶದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಮೊದಲನೇದಾಗಿ ಈ ಒಂದು ಲಿಂಬೆಯಲ್ಲಿ ಒಂದು ಎಲೆ ಸುರಂಗ ಹುಳ ಅಂತ ಬರ್ತದೆ. ಸೊ ಸಾಮಾನ್ಯವಾಗಿ ಇದು ಹೊಸ ಚಿಗುರಿನ ಬರ್ತಲ್ಲ, ಸೊ ಆ ಸಮಯದಲ್ಲಿ ಇದ್ದಂಥ ಎಲೆಗಳನ್ನು ರಸ ಹೀರ್ತದೆ, ಅದರ ಜೊತೆಯಲ್ಲಿ ಅದು ಫೋಲ್ಡ್ ಆಗುತ್ತೆ ಎಲೆಗಳು. ಸೊ ಅವಾಗ ಸ್ವಲ್ಪ ದ್ವಿತೀಯ ಸಂಸ್ಕರಣ ಕ್ರಿಯೆಗೆ ಅಡ್ಡಿಯಾಗುತ್ತೆ. ಸೊ ಈ ಒಂದು ಕೀಟದ ನಿರ್ವಹಣೆಗಾಗಿ ತಾವು ಇಮ್ಡಾಕ್ಲೋರೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ 0.5 ml ನಂತೆ ಇದನ್ನು ಸೇರಿಸಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಕೀಟವನ್ನು ನೀವು ಹತೋಟಿಯಲ್ಲಿ ಇಡಬಹುದು. ಅದೇ ರೀತಿಯಾಗಿ ಸಸ್ಯ ಹೇನುಗಳು ಬರ್ತವೆ, ರಸ ಇರೋ ಕೀಟಗಳು, ಸೊ ಇವುಗಳನ್ನು ಕೂಡ 0.3 gram ಎಸ್ಟಮಾಪ್ರಿಡ್ಡನ್ನು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಸಸ್ಯ ಹೇನುಗಳನ್ನು ನಾವು ಸಿಂಪರಣೆ ಮಾಡಬಹುದು. ಅದೇ ರೀತಿಯಾಗಿ ಇದರಲ್ಲಿ ಇನ್ನೊಂದು ಕೀಟ ಬರ್ತದೆ, ನುಸಿ ಅಂತ ಬರ್ತದೆ. ಭಾಳಷ್ಟು ರೈತ ಬಾಂಧವರು ಈ ಒಂದು ಕೀಟದಿಂದ ಬಳಲ್ತಾ ಇದ್ದಾರೆ. ಅಂದರೆ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ, ಎಲೆಗಳ ಮೇಲೆ ಮತ್ತು ಹಣ್ಣುಗಳ ಮೇಲೆ ಇದು ರಸವನ್ನು ಹೀರ್ತದೆ ಈ ಒಂದು ನುಸಿ. ಸೊ ಇದರಲ್ಲಿ ಏನಾಗುತ್ತದೆ, ಎಲೆಗಳು ಮತ್ತು ಹಣ್ಣುಗಳು ಬೆಳಗ್ಗೆಯಾಗಿ ನೀವು ಚುಕ್ಕೆ ಚುಕ್ಕೆ ಥರ ಕಾಣ್ತದೆ. ಸೊ ಇದರ ನಿರ್ವಹಣೆಗಾಗಿ ತಾವು ಪ್ರೊಪರ್ಗೇಟ್ ಅಂತ ಬರ್ತದೆ, ಇದನ್ನು 1 ml ಅಂತೆ ಸಿಂಪರಣೆ ಮಾಡಿದರೆ ಈ ಒಂದು ಕೀಟನ ಕೂಡ ತಾವು ಹತೋಟಿಯಲ್ಲಿ ಇಡಬಹುದು. ಸೊ ಇದರಲ್ಲಿ ಪ್ರಮುಖವಾಗಿ 2 ರೋಗಗಳು ಬರ್ತವೆ. ಮೊದಲನೆಯದು ಲಿಂಬೆ ದುಂಡಾನು ಕಜ್ಜಿ ರೋಗ ಅಂತ ಕರಿತೇವೆ. ಸೊ ನೀವು ನೋಡಿರ್ತೀರಿ ಎಲೆಗಳ ಮೇಲೆ ಮತ್ತು ಈ ಹಣ್ಣುಗಳ ಮೇಲೆ ಕಜ್ಜಿ ಆಕಾರದ ಒಂದು ಕೆಲವೊಂದು ಸಿಂಪ್ಟಮ್ಸ್ ಕಾಣ್ತವೆ ನಮಗೆ, ಚುಕ್ಕೆಗಳು ಕಜ್ಜಿ ಅಂತೆ ಮಚ್ಚಿಗಳು ಕಾಣ್ತವೆ. ಸೊ ಇದರ ಒಂದು ನಿರ್ವಹಣೆಗೆ ಸಾಮಾನ್ಯವಾಗಿ ಇದು ಜೂನ್ ಜುಲೈ ತಿಂಗಳಲ್ಲಿ ಹೆಚ್ಚಾಗಿ ನಮಗೆ ಕಂಡು ಬರ್ತದೆ. ಸೊ ಈ ಮಳೆಗಾಲ ಪ್ರಾರಂಭಕ್ಕಿಂತ ಮುಂಚೆ ಒಂದ್ಸರಿ ನೀವು ಶೇಕಡ 1 ಬೋಡೋ ದ್ರಾವಣ ಸಿಂಪರಣೆ ಮಾಡ್ಬೋದು, ಇಲ್ಲ ಇದು ಬಂದ ನಂತರ ನಿಮಗೆ ಕಾಪರ್ ಆಕ್ಸಿಕ್ಲೋರೈಡ್ 1 ಲೀಟರ್ಗೆ 3 gram, ಅದೇ ರೀತಿಯಾಗಿ ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಸಿಗ್ತದೆ, ಇದು 0.5 gram ಹಾಕಿ ಇದನ್ನು ಗಿಡಕ್ಕೆ ಸಿಂಪರಣೆ ಮಾಡೋದ್ರಿಂದ ಈ ಒಂದು ರೋಗನ ಕೂಡ ನಾವು ಹತೋಟಿ ಮಾಡ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ನಾನು ಭಾಳಷ್ಟು ಈ ಇಂಡಿ ಭಾಗದಲ್ಲಿ ಆಗಿರ್ಬೋದು ಅಥವಾ ಬಿಜಾಪುರ ತಾಲೂಕಿನಲ್ಲಿ ಆಗಿರ್ಬೋದು, ಈ ಒಂದು ಹೊಸ ರೋಗ ಅಂದರೆ ನಿಮಗೆ ಈ ರೋಗದ ಎಲೆಗಳ ಮೇಲೆ ಅಥವಾ ನಿಮಗೆ ಕಾಂಡದ ಮೇಲೆ ಸ್ವಲ್ಪ ಕೆಲವೊಂದು ಈ ಅಂಟು ರೋಗ ಬಿಡೋದಾಗಿರ್ಬೋದು ಅಥವಾ ಮೇಲೆ ಕಾಂಡಗಳು ಒಣಗ್ಕೋತ ಬರೋದಿರ್ಬೋದು, ಒಂದು ಟೊಂಗೆಗಳು ಒಣಗ್ಕೋತ ಬರೋದು ಸ್ವಲ್ಪ ಇದನ್ನು ಒಂದು ಭಾಳಷ್ಟು ನಾವು ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ವಿ. ಈ ರೋಗದ ಒಂದು ಹತೋಟಿಗಾಗಿ ತಾವು ದಯವಿಟ್ಟು, ನಾನು ಆವಾಗಲೇ ಹೇಳಿದೆ ನೀರು ಬಿಡೋದಕ್ಕೆ ಭಾಳ ಮುಖ್ಯ ಆಗುತ್ತೆ. ಸೊ ಕಾಂಡಕ್ಕೆ ನೀರು ತಗಲದೇ ಇರೋ ಹಾಗೆ ನೋಡ್ಕೊಳ್ಳೋದು ಭಾಳ ಮುಖ್ಯ ಐತೆ. ಸೊ ಅದನ್ನು ಮೊದಲನೇದಾಗಿ ಮಾಡಿ 1.5 ft ಮಣ್ಣು ಏರಿಸೋದು ಭಾಳ ಮುಖ್ಯ ಆಗುತ್ತೆ. ಸೊ ಅದ್ರ ಜೊತೆಯಲ್ಲೇ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಸಾವಯವ ಅಂಶನ ಬಳಸ್ರಿ. ಆ ಸಾವಯವ ಅಂಶಕ್ಕೆ ನೀವು ಈ ಟ್ರೈಕೋಡರ್ಮಾದಂಥ ಕೆಲವೊಂದು ಜೈವಿಕ ಪೀಡನಾಶಕಗಳನ್ನ ಬಳಸೋದು ಭಾಳ ಮುಖ್ಯ ಆಗುತ್ತೆ. ಸೊ ಅದ್ರ ಜೊತೆಯಲ್ಲಿ ಒಂದು ರಾಸಾಯನಿಕ ಬರ್ತದೆ, ಒಂದು ಸೈಮೋಗ್ಜಿನಿಲ್ ಪ್ಲಸ್ ಮ್ಯಾಂಕೋಜಬ್ ಅಂತ 2 ಸೇರಿ ಬರ್ತದೆ. ಸೊ ಇದನ್ನು 1 ಲೀಟರ್ ನೀರಿಗೆ 4 gram ಸೇರಿಸಿ ಒಂದು ಗಿಡಕ್ಕೆ ಒಂದು 4-5 liter ಬಡ್ಡೆ ಏನಿರ್ತಲ್ಲ ಬುಡದ ಕೆಳಗಡೆ 1.5 ft ಮಣ್ಣು ಏರಿಸಿರ್ತಾರಲ್ಲ, ಸೊ ಆ ಜಾಗದ ಮೇಲೆ ಒಂದು 4-5 liternಷ್ಟು ಈ ನೀರನ್ನು ಸುರಿಯೋದ್ರಿಂದ ಈ ಒಂದು ರೋಗನ ಕೂಡ ನಾವು ಕಂಪ್ಲೀಟಾಗಿ ಹತೋಟಿ ಮಾಡ್ಬೋದು. ಸೊ ಇಷ್ಟು ಇದು ಈ ಲಿಂಬೆ ಬೆಳೆ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾನು ಹಂಚ್ಕೊಂಡಿದ್ದೀನಿ. ಸೊ ಇದರಲ್ಲಿ ಬಹಳ ಮುಖ್ಯವಾದಂಥ ಅಂಶ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಭಾಳಷ್ಟು ರೈತ ಬಾಂಧವರು ಈಗ ಕೇಳ್ತಿರ್ತಾರೆ ಹೆಚ್ಚೆಚ್ಚು ಈ ಒಂದು ಲಿಂಬೆಯಲ್ಲಿ ಸಾವಯವ ಅಂಶಗಳನ್ನು ಬಳಕೆ ಮಾಡಿರಿ, ಅದ್ರ ಜೊತೆಯಲ್ಲೇ ಈ ಒಂದು ಹೂಗಳ ನಿರ್ವಹಣೆಯನ್ನು ನಾನು ಆವಾಗಲೇ ಹೇಳ್ದಂಗೆ ಈ ರೀತಿಯಾಗಿ ನೀವು ಮಾಡಿದ್ದೆ ಆದಲ್ಲಿ, ಸೊ ಎಲ್ಲ ಕಂಟಿನ್ಯೂಸ್ ಆಗಿ ಅಂದರೆ ಹೂಗಳು ಬಂದು ಕಾಯಿಗಳು ಸಿಗೋದು ಬದಲಿ ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಟಾರ್ಗೆಟ್ ಮಾಡಿದರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಇದರ ಒಂದು ದರ ಭಾಳಷ್ಟು ಇರ್ತದೆ. ಸೊ ಆದ್ದರಿಂದ ಕಡಿಮೆ ಒಂದು ಗಿಡದಿಂದ ನೀವು ಬರೀ 1,000 ಹಣ್ಣುಗಳನ್ನೇ ನೀವು ತೊಗೊಂಡ್ರೆ ಆ ಟೈಮ್ನಲ್ಲಿ ಬಂದರೆ ನಿಮಗೆ ಸರಿಸುಮಾರು ನಿಮಗೆ 50-80 rupees kg ಅಲ್ಲಿ ಸಿಗುತ್ತದೆ. ಸೊ ಅಷ್ಟಾದಾಗ ನಿಮಗೆ 1 acre

ಬಡವ ಹೊಳಿಗೆ ಬಂದು ಹೌದು ಕೈಕಾಲು ಮುಖಾತುಕೊಂಡು ಕೊಡ ತುಂಬಾ ಚೆನ್ನಾಗಿ ತೊಳೆದು ಕೊಡ ತುಂಬಾ ನೀರು ತುಂಬಿಟ್ಟ. ಆಹಾ, ಅಂಬಾದೇವಿ ಬಂದಾಳೆ ನೀರು ಕುಡಿಸ್ಬೇಕಂತೇಳಿ. ಹೌದು, ಹೆಗಲಿ ಮೇಲೆ ಕೊಡು, ಕೊಡ ಹೊತ್ಕೊಂಡು ಹೊಳಕ ಬರು. ಅಂಬಾ ಎಲ್ಲಮ್ಮ ನೋಡ್ತಾ ಇದ್ದಾಳೆ, ಹೌದು ಇವನು ಭಕ್ತಿ ನೋಡ್ಲಿಕ್ಕೆ ಬಂದಿನಿ, ಇವನಿಗೆ ನಾನು ಭಕ್ತಿ ನೋಡಿ ಪರೀಕ್ಷೆ ಮಾಡಿ ಇವನಿಗೆ ವರು ಕೊಡೋಣಂತೇಳಿ ಉದೋ ಅಂತೇಳಿ ಭಂಡಾರ ಹೋಗಿಬಿಟ್ಲು. ಎಂತ ಹೊಲ ಬೆಳಿಸಾಳ, ಒಂದೊಂದು ತೇನಿ ಸೇರು ಅಚ್ಚರು ಮೂರು ಪಾವ್ ಕಾಳು ಉದಿರ್ಬೇಕು ಅಂತ ಹೊಲ ಬೆಳೆಸಿ ದೇವಿ ಕುಂತಲ್ಲಿ ಕುಂತ. ಬಡವ ಬಂದು ನೋಡ್ತಾನೆ ಹೊಲದ ಗುರ್ತ ಸಿಗುವುದು, ಇದು ಯಾರು ಹೊಲ ಇರಬಹುದು, ಏನು ಹೊಲ ಬೆಳೆದೈತೆ, ನನ್ನ ಹೊಲ ಬರೇ ಕರಿಕಿ ಬಾದಿ ಬೆಳೆದಿತ್ತು. ಹೌದು, ದಾರಿ ತಪ್ಪಿ ಬಂದಿನಿ ಅಂತ ಹೇಳ್ತಲ್ಲ, ಹೊಲ ಬಿಟ್ಟು ಮುಂದಕ್ಕೆ ಹೋಗ್ತಿದ್ದ. ಅಂಬಾದೇವಿ ನೋಡ್ತಾಳೆ, ಯಾಕೆ ಬಡವ ನಿನ್ನ ಹೊಲಕ್ಕೆ ಬಾರಪ್ಪ, ನಿನ್ನ ಹೊಲ ಬಿಟ್ಟು ಎಲ್ಲಿ ಹೋಗ್ತಿದಿ? ಓಹೋ ಓಹೋ ತಾಯಿ, ಇಂತ ಹೊಲ ನನಗಿದ್ರೆ ಬಡವಂತ ಯಾರ ಅಂದಾರ. ಹೊಲ ನಂದಲ್ಲ ಕಡಿಗೆ ಬಾಲೆ ಎಲ್ಲಮ್ಮ, ನಿನ್ನ ಹೊಲ ನಾನು ಭಂಡಾರುಗ್ಗಿ ಬೆಳೆಸಿನಿ ನೋಡು ಬಾ. ಹೌದು, ಆಸಿದ ಕಂಬಳಿ ಕೋರಿ ಬನ್ನಿ ಮಾರ ಹೊಲದಾಗ ನೋಡ ಆಶಿದ ಕಂಬಳಿ ಗೋರಿ ಬನ್ನಿ ಮರ ಎರಡು ಹೋರಿ ಗಿಡ್ಡ. ಹೌದು, ಹೊಲದಾಗ ಪಂಚಿ ಪಾಂಡವರ ಕಲ್ಲು. ಆಹಾ, ಹೊಲದ ಗುರ್ತ ತೋರಿಸಿದ ತಕ್ಷಣ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ. ಹೌದು, ಬಾಲಾದೇವಿ ನನ್ನ ಬಡತನ ಬಯಲು ಮಾಡಿದೆವ್ವ, ಸಾಯವರಿ ಕುಂತು ಊಟ ಮಾಡಿದ್ರೆ ಹೊಲ ಸರಿಯದಿಲ್ಲ ದೇವಿ. ಈಗ ಏನು ಕೊಡ್ಲವ ಅಂದ. ಏನ್ ಕೊಡ್ತೇವ, ನಾನು ಕೊಟ್ಟಿದ್ದು ನಾನು ತಗೊಂಡು ಏನ್ ಮಾಡ್ಲಪ್ಪ. ಹೌದು ಮಗನೇ, ನನಗೆ ಐದು ತೆನಿ ಬೇಕಾಗ್ಯ ತಗೊಂಬಾ, ಐದು ತೆನಿ ಊಟ ಮಾಡಿ ನೀರು ಕುಡಿದು ಹೋಗ ಕಾಲಕ್ಕೆ ಇನ್ನು ಸ್ವಲ್ಪ ಭಂಡಾರುಗ್ಗಿ. ಹೌದು, ನಿನಗೆ ಐಶ್ವರ್ಯ ಕೊಟ್ಟು ಹೋಗ್ತೀನಿ. ಒಳ್ಳೇದು ತಾಯಿ ತರ್ತೀನಿ. ವರು ಕೊಟ್ಟು ದೇವರಿಗೆ ಶಿರ ಕೊಡ್ಬೇಕು. ಆಹಾ, ನೀನು ಕೊಟ್ಟಿದ್ದು ನೀನು ಕೊಡಕ್ ನಂದೇನು ಗಂಟು ಹೋಗೋದಿಲ್ಲ. ಹೌದು, ಐದು ತೆನಿ ಮುರ್ಕೊಂಡ್ಬರ್ತೀನಿ ಅಂತೇಳಿ ಹೊಲದಾಗ. ಬೇರೆ ಹೊಲದಲ್ಲಿ ಹೋಗಿ ಐದು ತೆನಿ ಮುರ್ಕೊಂಡು ತನ್ನ ಹೊಲದಾಗ ಬಂದ. ನೀಡಿದ್ರೆ ದೇವಿ ನೋಡಿ ನಗತಾ ಇದ್ದಾಳೆ, ಒಲದ್ರೆ ಮಾಯಿ ಒಲಿಲ್ದ್ರೆ ವಿಧಿ ಮಾಯಿ. ಹೌದು, ಒಲದ್ರೆ ತುಕ್ಕಮ್ಮ ಒಲಿಲ್ದ್ರೆ ತಲೆ ಹಿಡಿದು ತಿಕ್ಕಮ್ಮ. ನಿನ್ನ ಹೊಲದಲ್ಲಿ ತೆನಿ ತಗೊಂಬಂದ್ರೆ ಬೇರೆ ಹೊಲದಾಗ ತಂದೆಲ್ಲ. ಹೌದು, ಕಳು ಮಾಡಿದ ಬೆಳೆಸಿ ನಾನು ಉಣ್ಣೋದಿಲ್ಲ. ಇಲ್ಲಮ್ಮ, ನಾನು ಕಳು ಮಾಡಿಲ್ಲ, ನಿನ್ನ ಪಾದ ಸಾಕ್ಷಿ ಪ್ರಮಾಣ ಮಾಡ್ದ. ಹೌದು, ನಿನ್ನ ಹಡ್ಲಿಗೆ ಸಾಕ್ಷಿ, ಪರಶುರಾಮ್ ಸಾಕ್ಷಿ. ನೀನು ಬೇಕಾದ ಭಾಷೆ ಮಾಡಿ ನನ್ನ ಮನಸ್ಸು ಒಪ್ಪದಿಲ್ಲ. ಒಪ್ಪದಿಲ್ಲ, ನಿನ್ನ ಹೊಲದಲ್ಲಿ ಬೆಳೆಸಿ ಒಂದೇ ತಂದು ಕೊಡು, ಊಟ ಮಾಡಿ ಹೋಗ್ತೀನಿ. ಓಹೋ ಅಮ್ಮ, ಇಷ್ಟು ಪ್ರಮಾಣ ಮಾಡಿದ್ರು ನೀನು ಒಪ್ಪಲ್ಲೇ? ಒಪ್ಪೋದಿಲ್ಲ. ಮರ್ಯಾದೆ ನೀವು ಐದು ತೆನಿ ತಿಂದು ಹೊಲ ಬಿಡ್ತೀಯ ಎಲ್ಲಮ್ಮ? ಇಲ್ಲ ಅಂದ್ರೆ ಹೌದು ಗಂಟೆ ಕೀಳ್ತೀನವ್ವ. ನಿನ್ನನ್ನು ಹೊಡೆ ಬಡ್ದು ಕಂಬಳಿ ಕವರಿಯಲ್ಲಿ ಕಟ್ಟಿ ಹೊಳಿಗೆ ಒತ್ತಿಬಿಟ್ಟನು, ಉದು ಅಂದ್ರ ನಿನಗೆ ಚಂದ ಆಗುದಿಲ್ಲ, ಹೊಲ ಬಿಡಮ್ಮ ಅಂದ. ಹೌದು, ಆ ವರು ಕೊಟ್ಟೆ ಗರು ಬಂತು ಮಗನೇ. ಹೌದು, ನಿನ್ನ ಭಕ್ತಿ ನೋಡಿ ನಿನಗೆ ಉದ್ಧಾರ ಮಾಡ್ಬೇಕಂತ ಬಂದಿದ್ದೆ. ನಿನ್ನಲ್ಲಿ ಕೆಟ್ಟ ಗುಣ ಕೆಟ್ಟ ಬುದ್ಧಿ ಇರೋದಕ್ಕೆ ನಿನಗೆ ಒಂದು ಮಾತು. ಹೌದು, ಮನೆ ತುಂಬಾ ಮಕ್ಕಳಿರ್ಲಿ, ಮನೆಯಾಗ ಕೂಳಿ ಇರಬಾರ್ದು, ಕೂಳಿದ ಕಿಚ್ಚಿಗೆ ನೀನು ಕಳು ಮಾಡಂತೇಳಿ. ಹೌದು, ದೇವಿ ಶ್ರಾಪನ ಕೊಟ್ಟು ಮುಂದೆ ಬಂದ್ಲ ಅಂಬಾದೇವಿ. ಎರೆ ಹೊಲದಲ್ಲಿ ಒಬ್ಬ ರೆಡ್ಡಿ ನಿಂತ. ಹೌದು, ಆ ರೆಡ್ಡಿ ಅಮ್ಮನ್ನ ಬರಮಾಡಿ ಕಡ್ಲಿಗೆ ತುಂಬಾ ಸೌತಿಕಾಯಿ ಕಡ್ಲಿ ಗಿಡ ಐದು ತೆನೆ ಬೇಕಾದ ಪ್ರಸಾದ ಕೊಟ್ಬಿಟ್ಟ. ಹೌದು, ಅವನಿಗೆ ಒಂದು ವಾಸನ ಕೊಟ್ಲು, ರೆಡ್ಡಿಯಲ್ಲ ನೀನು ಬಂಗಾರ ಕಡ್ಡಿ ಅಂತೇಳಿ. ಹೌದು, ದೇವಿ ತನ ಗುಡಿಗೆ ಹೋಗ್ಯ ಅಂಬಾ ಎಲ್ಲಮ್ಮ ಹೋಗ್ಯ. ಶ್ರೀಯಳು ಶರದಿ ಪರ ಪರ ಪಗನ ಸುತ ದೇವಿ ಎಲ್ಲಮ್ಮ ಗಣನ ದೇವಾಯ ತೀರಾರುತಿಯ ಗಂದ ಆಖ್ಯದ ಚಂದ್ರ ಪೂಜೆ ಮಾಡಿ ಚಂದ ಆಖ್ಯದ ಚಂದದ ಪೂಜೆ ಮಾಡಿ ದೇವಿ ಅಂಬಗ ನೆನ ದೇವಾಂಕಿಯು ಹನುಮಂತ ಹೋಗಿ ಲಂಕಿಯು ಸುತ್ತ ರಾಮ ಲಕ್ಷ್ಮಣಗ ನೆನ ದೇವಾ ಅಂಬನ ಬೆಳಗಿ ಇದುವರೆಗೆ ಹಂಪ ಪಟ್ಟಣದ ಗೊಂದಲಿ ಸಣ್ಣ ದುರ್ಗಪ್ಪ ಪರಗೆ ಮತ್ತು ಸಂಗಡಿಗರಿಂದ ಗೊಂದಲಿ ಪದ ಕೇಳುತ್ತಿದ್ದೀರಿ.